ಸೆಕೆಂಡುಗಳು. ಇದೀಗ ನಮ್ಮ ರೈತ ಬಾಂಧವರಿಗಾಗಿ ಕಿಸಾನ್ ವಾಣಿ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಕೃಷಿ ಮುನ್ನಡೆ, ಬಳಿಕ ತೆಂಗಿನ ಗರಿಯಿಂದ ಎರೆಗೊಬ್ಬರ ತಯಾರಿ ಕುರಿತು ಬ್ರಹ್ಮಾವರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಷಯ ತಜ್ಞರಾಗಿರುವ ಡಾಕ್ಟರ್ ಎನ್ಇ ನವೀನ್ ಅವರ ಜೊತೆ ಮಾತುಕತೆ ಕೇಳಲಿದ್ದೀರಿ. ಜೈ ಕಿಸಾನ್ ಬೆಳೆ ಸಮೀಕ್ಷೆ ಉತ್ಸವ 2022. ಸ್ವಾಭಿಮಾನಿ ರೈತರಿಗೊಂದು ಸುವರ್ಣಾವಕಾಶ. ತಮ್ಮ ಜಮೀನಿನಲ್ಲಿ ತಾವು ಬೆಳೆದ ಬೆಳೆಗಳ ಮಾಹಿತಿಯನ್ನು ಛಾಯಾಚಿತ್ರ ಸಹಿತ ಬೆಳೆ ಸಮೀಕ್ಷೆ ಮೊಬೈಲ್ ಆಪ್ ಮೂಲಕ ದಾಖಲಿಸುವ ಯೋಜನೆ ಆರಂಭಗೊಂಡಿದೆ. ಬೆಳೆ ವಿಮೆ ಪರಿಹಾರ, ಬೆಳೆ ಹಾನಿ ಪರಿಹಾರ, ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಮತ್ತು ಆರ್ಟಿಸಿಯಲ್ಲಿ ಬೆಳೆಯ ವಿವರವನ್ನು ದಾಖಲಿಸಲು ಉಪಯುಕ್ತವಾದ ಬೆಳೆ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಲು ರೈತರು ನೇರವಾಗಿ ಇಲ್ಲವೇ ಕುಟುಂಬದ ಸದಸ್ಯರು ಅಥವಾ ಖಾಸಗಿ ನಿವಾಸಿಗಳ ಸಹಾಯದೊಂದಿಗೆ ತಮ್ಮ ಮೊಬೈಲ್ ಸಂಖ್ಯೆಗೆ ಒಟಿಪಿ ಪಡೆಯುವ ಮೂಲಕ ವಿವರವನ್ನು ಅಪ್ಲೋಡ್ ಮಾಡಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕೃಷಿ, ತೋಟಗಾರಿಕೆ, ಕಂದಾಯ ಮತ್ತು ರೇಷ್ಮೆ ಇಲಾಖೆಯ ಅಧಿಕಾರಿಗಳನ್ನು ಅಥವಾ ಬೆಳೆ ಸಮೀಕ್ಷೆ ಸಹಾಯವಾಣಿ ಸಂಖ್ಯೆ 8448447715 ಕರೆ ಮಾಡಿ. ಪ್ರಕಟಣೆ ಜಂಟಿ ಕೃಷಿ ನಿರ್ದೇಶಕರು, ಉಡುಪಿ ಜಿಲ್ಲೆ. ಇದ್ಯಾಕಮ್ಮ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು. ಔಷಧ ಅಂಗಡಿಯಲ್ಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಸಂಭ್ರಮ ಇಂದು ಸಂಭ್ರಮ, ಅಮೃತೋತ್ಸವದ ಸಂಭ್ರಮ. ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಆಗಸ್ಟ್ 13-15 ತನಕ ಹರ್ ಘರ್ ತಿರಂಗ ಎಂಬ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ನಾವೆಲ್ಲರೂ ನಮ್ಮ ನಮ್ಮ ಮನೆಯಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ಸ್ವಾತಂತ್ರ್ಯದ ಸಂಭ್ರಮವನ್ನು ಇನ್ನಷ್ಟು ಹೆಚ್ಚಿಸೋಣ. ಪ್ರಕಟಣೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಸರ್ಕಾರ. ಕೃಷಿ ಮುನ್ನಡೆ, ಕೃಷಿ ಕ್ಷೇತ್ರದಲ್ಲಾದ ಇತ್ತೀಚಿನ ಬೆಳವಣಿಗೆ ಕುರಿತ ಕಾರ್ಯಕ್ರಮ. ಹೈಡ್ರೋಫೋನಿಕ್ಸ್ ವಿಧಾನದಲ್ಲಿ ಹಸಿರು ಮೇವು ಉತ್ಪಾದನೆ. ಜಾನುವಾರುಗಳಿಗೆ ಹಸಿರು ಮೇವನ್ನು ಪ್ರತಿ ದಿವಸವೂ ಕೂಡ ಒದಗಿಸುವಂತಹದ್ದು ಒಂದು ಸವಾಲಿನ ಕೆಲಸವೇ ಸರಿ. ಈ ಸಮಸ್ಯೆ ಹೆಚ್ಚಾಗಿ ಎದುರಾಗುವಂತಹದ್ದು ಶಾಶ್ವತ ನೀರಾವರಿ ವ್ಯವಸ್ಥೆ ಇಲ್ಲದೇ ಇರುವ ಕಡೆಗಳಲ್ಲಿ, ಅಂದರೆ ಮಳೆಯಾಶ್ರಿತ ಪ್ರದೇಶಗಳಲ್ಲಿ. ಬೇಸಿಗೆಯಲ್ಲಿ ಹಸಿರು ಮೇವನ್ನು ಹೊಂದಿಸುವುದು ಪಶುಪಾಲಕರಿಗೆ ಒಂದು ಸಮಸ್ಯೆಯಾಗಿ ಕಾಡುವುದಿದೆ. ಬರಗಾಲದ ವರ್ಷಗಳಲ್ಲಂತೂ ಪರಿಸ್ಥಿತಿ ಇನ್ನಷ್ಟು ಗಂಭೀರವಾಗಬಹುದು. ಹಾಗಿದ್ರೆ ಇಂಥ ಸನ್ನಿವೇಶವನ್ನು ನಿಭಾಯಿಸುವುದು ಹೇಗೆ? ಇದಕ್ಕೆ ಉತ್ತರವಾಗಿ ಬಂದಿರುವುದೇ ಹೈಡ್ರೋಫೋನಿಕ್ಸ್. ಇದನ್ನೇ ಮಣ್ಣು ರಹಿತ ಕೃಷಿ ಎಂದು ಕೂಡ ಕರೆಯಬಹುದು. ಈ ವಿಧಾನದಲ್ಲಿ ಕಡಿಮೆ ಅವಧಿಯಲ್ಲಿ ಅಲ್ಪ ನೀರನ್ನು ಬಳಸಿಕೊಂಡು ಕಡಿಮೆ ಸ್ಥಳಾವಕಾಶ ಹಾಗೂ ಕಡಿಮೆ ಬಂಡವಾಳವನ್ನು ತೊಡಗಿಸಿಕೊಂಡು ಹಸಿರು ಮೇವನ್ನು ಬೆಳೆಯಬಹುದು. ಸಾಮಾನ್ಯ ಪದ್ಧತಿಯಲ್ಲಿ 1 ಕಿಲೋ ಹಸಿರು ಮೇವನ್ನು ಉತ್ಪಾದಿಸುವುದಕ್ಕೆ ಸುಮಾರು 60-70 ಲೀಟರ್ನಷ್ಟು ನೀರು ಬೇಕು. ಸಾಕಷ್ಟು ಸ್ಥಳಾವಕಾಶವೂ ಕೂಡ ಬೇಕಾಗ್ತದೆ. ಇದರ ಜೊತೆಗೆ ಶ್ರಮ ಹಾಗೂ ಸುಮಾರು 45 ದಿವಸಗಳ ಸಮಯಾವಕಾಶವೂ ಕೂಡ ಬೇಕಾಗ್ತದೆ. ಆದರೆ ಹೈಡ್ರೋಫೋನಿಕ್ಸ್ನಲ್ಲಿ ಕೇವಲ 10 ದಿವಸಗಳಲ್ಲಿ 12-15 ಲೀಟರ್ ನೀರನ್ನು ಬಳಸಿಕೊಂಡು ಕಡಿಮೆ ಶ್ರಮ ಮತ್ತು ಸ್ಥಳಾವಕಾಶದಲ್ಲಿ ಹಸಿರು ಮೇವನ್ನು ಉತ್ಪಾದಿಸಬಹುದು ಎನ್ನುವುದು ವಿಜ್ಞಾನಿಗಳ ಅಭಿಪ್ರಾಯ. ಇದು ಹೇಗೆ ಸಾಧ್ಯ ಎನ್ನುವುದಕ್ಕೆ ಉತ್ತರ ಇಲ್ಲಿದೆ. ಮೊದಲಿಗೆ ಮೇವಿನ ಬೀಜಗಳನ್ನು ಶಿಲೀಂದ್ರನಾಶಕಗಳಿಂದ ಉಪಚರಿಸಿ ನೀರಿನಿಂದ ನೆನೆಸಿ 24 ಗಂಟೆಗಳ ಅನಂತರ ಒದ್ದೆ ಗೋಣಿಚೀಲಗಳಲ್ಲಿ 4 ದಿವಸಗಳ ಕಾಲ ಮೊಳೆಯುವುದಕ್ಕೆ ಬಿಡಬೇಕು. 5ನೇ ದಿನ ಮೊಳಕೆ ಬಂದ ಬೀಜಗಳನ್ನು ಪ್ಲಾಸ್ಟಿಕ್ ಟ್ರೇಗಳಿಗೆ ವರ್ಗಾಯಿಸಬೇಕು. ಇಂತಹ ಟ್ರೇಗಳನ್ನು ಅಂತರ ಅಂತರವಾಗಿ ಜೋಡಿಸಿ ಇಡುವಂತೆ ಕಬ್ಬಿಣದ ಸ್ಟ್ಯಾಂಡುಗಳನ್ನು ಮಾಡಬೇಕು. ಇಂತಹ ತಟ್ಟೆಗಳನ್ನು ಒಂದು ಬದಿಯಿಂದ ತಳ್ಳಿ 10 ದಿವಸಗಳ ಅನಂತರ ಹೊರಗೆ ತೆಗೆಯುವ ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಹೆಚ್ಚಾಗಿ ಇಂತಹ ವಿಧಾನದಲ್ಲಿ ಹಳದಿ ಜೋಳವನ್ನು ಯಶಸ್ವಿಯಾಗಿ ಬೆಳೆಯಬಹುದು. ಹೀಗೆ ಬೆಳೆದಂತಹ ಮೇವು ಪೌಷ್ಟಿಕಾಂಶವನ್ನು ಹೊಂದಿದ್ದು ಕೀಟನಾಶಕ ಅಥವಾ ರಾಸಾಯನಿಕಗಳಿಂದ ಮುಕ್ತವಾಗಿರ್ತವೆ. ಹೈಡ್ರೋಫೋನಿಕ್ಸ್ನಲ್ಲಿ 1 ಕಿಲೋ ಜೋಳದ ಬೀಜಗಳಿಂದ 10 ದಿವಸಗಳಲ್ಲಿ 8-12 ಇಂಚು ಉದ್ದದ ಸುಮಾರು 6 ಕಿಲೋದಷ್ಟು ಹಸಿರು ಮೇವನ್ನು ಬೆಳೆಯಬಹುದು. ಇಲ್ಲಿ ಬೇರು ಸಹಿತವಾಗಿ ಬಳಕೆಯಾಗುವುದರಿಂದ ವ್ಯರ್ಥವಾಗುವ ಅಥವಾ ನಷ್ಟವಾಗುವ ಪ್ರಮಾಣ ಕಡಿಮೆ ಇರುತ್ತದೆ. ಪ್ರತಿ ಹಸುವಿಗೆ ದಿವಸಕ್ಕೆ ಸುಮಾರು 20 ಕಿಲೋದಷ್ಟು ಇಂತಹ ಹಸಿರು ಮೇವನ್ನು ನೀಡಬಹುದು. ಆಡು ಕುರಿಗಳಾದರೆ ಸುಮಾರು 0.5 ಕಿಲೋದಷ್ಟು ಸಾಕಾಗ್ತದೆ. ಇದರಿಂದ ಹಸುಗಳಲ್ಲಿ ಹಾಲಿನ ಇಳುವರಿಯಲ್ಲಿ ಹೆಚ್ಚಳ ಉಂಟಾಗ್ತದೆ, ಆರೋಗ್ಯ ಸುಧಾರಣೆಯೂ ಕೂಡ ಆಗ್ತದೆ, ಖರ್ಚಿನಲ್ಲಿ ಬಹಳಷ್ಟು ಕಡಿಮೆ ಆಗ್ತದೆ. ಅಂದರೆ ಪ್ರತಿ ಕಿಲೋ ಹಸಿರು ಮೇವಿನ ಉತ್ಪಾದನಾ ವೆಚ್ಚ ಕೇವಲ 2.20 ರೂಪಾಯಿ ಮಾತ್ರ. ಬೆಂಗಳೂರಿನ ಕೆಲವೊಂದು ಸಂಸ್ಥೆಯವರು ಈಗಾಗಲೇ ಇಂತಹ ರ್ಯಾಕ್ಗಳನ್ನು ಸಿದ್ಧಪಡಿಸಿ ಮಾರ್ತಾ ಇದ್ದು 100 ಕಿಲೋ ಸಾಮರ್ಥ್ಯದ ಸಾಧನಕ್ಕೆ ಸುಮಾರು 1 ಲಕ್ಷ ರೂಪಾಯಿಯಷ್ಟು ವೆಚ್ಚವಾಗ್ತದೆ. ಇದು ರೈತರಿಗೆ ಸ್ವಲ್ಪ ದುಬಾರಿ ಎನಿಸಬಹುದು. ಆದರೆ ಸ್ಥಳೀಯವಾಗಿ ಲಭ್ಯ ಇರುವ ಕಚ್ಚಾ ವಸ್ತುಗಳನ್ನು ಬಳಸಿಕೊಂಡು ಇಂತಹ ಸಾಧನವೊಂದನ್ನು ಕಡಿಮೆ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಿದರೆ ಅದು ರೈತ ಸ್ನೇಹಿಯೂ ಉಪಯುಕ್ತವೂ ಆಗಬಹುದು. ಭತ್ತ ಬೆಳೆಯುವುದಕ್ಕೆ ಎಷ್ಟು ನೀರು ಬೇಕು? ಹೀಗೊಂದು ಪ್ರಶ್ನೆ ಕೇಳಿದರೆ ನಿಮಗೂ ಗಲಿಬಿಲಿಯಾಗಬಹುದು. ಸುಮಾರು 2 ಇಂಚು ನೀರು ನಿಲ್ಲಿಸದೇ ಇದ್ದರೆ ಭತ್ತ ಬೆಳೆಯುವುದಕ್ಕೆ ಕಷ್ಟ ಅಂತ ಹೇಳಬಹುದು. ಇಲ್ಲವೇ ಶ್ರೀ ಪದ್ಧತಿಯನ್ನು ನೀವೇನಾದರೂ ಅನುಸರಿಸ್ತಾ ಇದ್ದರೆ ಮಣ್ಣು ತೇವ ಆಗಿರುವಷ್ಟು ಮಾತ್ರ ನೀರು ಕೊಟ್ಟರೆ ಸಾಕು ಎಂದು ಹೇಳಬಹುದು. ಆದರೆ ಇತ್ತೀಚಿನ ಸಂಶೋಧನೆಯ ಪ್ರಕಾರ ಹನಿ ನೀರಾವರಿ ಪದ್ಧತಿ ಅಂದರೆ ಡ್ರಿಪ್ ಇರಿಗೇಷನ್ ಈ ಪದ್ಧತಿಯನ್ನು ಅನುಸರಿಸಿಕೊಂಡು ಭತ್ತ ಬೆಳೆಯಬಹುದು. ಮಾತ್ರವಲ್ಲ ಇಳುವರಿ ಕೂಡ 50% ಹೆಚ್ಚಿಸಬಹುದು ಎನ್ನುವ ಅಂಶ ಬೆಳಕಿಗೆ ಬಂದಿದೆ. ಇದು ಹೇಗೆ ಸಾಧ್ಯ ಎನ್ನುವುದಕ್ಕೆ ವಿವರಣೆ ಇಲ್ಲಿದೆ. ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಇಲ್ಲಿನ ವಿಜ್ಞಾನಿಗಳು ಈ ಬಗ್ಗೆ ವ್ಯಾಪಕವಾದಂತಹ ಸಂಶೋಧನೆಯನ್ನು ಕೈಗೊಂಡಿದ್ದಾರೆ. ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಎಂಎ ಶಂಕರ್ ಅವರ ಹೇಳಿಕೆಯ ಹಾಗೆ ಕಳೆದ 3 ವರ್ಷಗಳಿಂದ ಕಾವೇರಿ ಮತ್ತು ಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ KRH 4 ಎಂಬ ಹೈಬ್ರಿಡ್ ಭತ್ತದ ತಳಿಯನ್ನು ಈ ರೀತಿ ಹನಿ ನೀರಾವರಿ ಪದ್ಧತಿಯಲ್ಲಿ ಬೆಳೆಯಲಾಗಿದೆ. ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ಈ ಪ್ರಯೋಗವನ್ನು ಕೈಗೊಳ್ಳಲಾಗಿದೆ. ಪ್ರಸ್ತುತ ಚಾಲ್ತಿಯಲ್ಲಿರುವ ನೀರು ನಿಲ್ಲಿಸುವ ಪದ್ಧತಿಯಲ್ಲಿ 1 TMC ನೀರು ಸುಮಾರು 2-2.5 ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತವನ್ನು ಬೆಳೆಯುವುದಕ್ಕೆ ಸಾಕಾಗ್ತದೆ. ಅದುವೇ ಹನಿ ನೀರಾವರಿ ಪದ್ಧತಿಯನ್ನು ಅನುಸರಿಸುವುದಿದ್ರೆ ಇಷ್ಟೇ ನೀರಿನಿಂದ ಸುಮಾರು 5,000 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತದ ಬೆಳೆಯನ್ನು ಬೆಳೆಯಬಹುದು. ಜೊತೆಗೆ ಇಳುವರಿಯಲ್ಲಿಯೂ ಕೂಡ 50% ಹೆಚ್ಚಳ ಆಗಿರುವುದು ಕಂಡುಬಂದಿದೆ. ಹಾಗೆಯೇ ಪೋಷಕಾಂಶವನ್ನು ದ್ರವ ರೂಪದಲ್ಲಿ ಡ್ರಿಪ್ಗಳ ಮೂಲಕ ಒದಗಿಸುವುದರಿಂದ ರಸಗೊಬ್ಬರ ಪೋಲಾಗುವುದನ್ನು ತಡೆಗಟ್ಟಬಹುದು. ನಿರ್ವಹಣೆಯೂ ಕೂಡ ಸುಲಭವಾಗ್ತದೆ. ಕಬ್ಬಿನ ಬೆಳೆಯಲ್ಲಿಯೂ ಕೂಡ ಇದನ್ನು ಪ್ರಯತ್ನಿಸಿ ನೋಡಬಹುದು. ಹಾಲುವಣ ಮರದ ಗಂಟು ಬಾಧೆಗೆ ನಿರೋಧಕ ಗುಣವುಳ್ಳ ತಳಿ ಪತ್ತೆ. ಹಾಲುವಣ ಮರವನ್ನು ನೀವು ನೋಡಿರಬಹುದು. ಹೊಸ್ತಾಗಿ ಅಡಿಕೆ ತೋಟ ಮಾಡುವವರು ನೆರಳಿಗೆ ಇರಲಿ ಅಂತ ಹೇಳಿ ಇವುಗಳನ್ನು ನೆಟ್ಟು ಬೆಳೆಸುವುದಿದೆ. ಅದಕ್ಕಿಂತಲೂ ಮುಖ್ಯವಾಗಿ ಕಾಫಿ ತೋಟಗಳಲ್ಲಿ ತಾತ್ಕಾಲಿಕ ನೆರಳನ್ನು ನೀಡುವುದಕ್ಕಾಗಿ ಹಾಲುವಾಣ ಅಥವಾ ಪಾಲುವಾಣ ಇದರ ಗಿಡವನ್ನು ನೆಡುವುದಿದೆ. ಇಂಗ್ಲಿಷ್ನಲ್ಲಿ ಇದನ್ನೇ ಎರಿತ್ರಿನಾ ಎಂದು ಕರೆಯಲಾಗುತ್ತದೆ. ಇದು ವಾತಾವರಣದಲ್ಲಿರುವಂತಹ ಸಾರಜನಕವನ್ನು ಹಿಡಿದಿಟ್ಟುಕೊಳ್ಳುವ ವಿಶೇಷ ಗುಣವನ್ನು ಹೊಂದಿದೆ. ಇದರ ಎಲೆಗಳು ಕೊಳೆತಾಗ ಉತ್ತಮವಾದಂತಹ ಗೊಬ್ಬರವಾಗ್ತದೆ. ಇಷ್ಟೆಲ್ಲ ಒಳ್ಳೆಯ ಗುಣವನ್ನು ಹೊಂದಿರುವ ಹಾಲುವಾಣಕ್ಕೆ ಇತ್ತೀಚಿನ ವರ್ಷಗಳಲ್ಲಿ ಕೀಟಗಳ ಬಾಧೆ ತೀವ್ರವಾಗಿ ತೊಂದರೆಯನ್ನು ಕೊಡ್ತಾ ಇದೆ. ಇದಕ್ಕೆ ಪರಿಹಾರ ಏನು ಎನ್ನುವುದು ವಿಜ್ಞಾನಿಗಳನ್ನು ಕಾಡಿರುವಂತಹ ಪ್ರಶ್ನೆ. ಕಾಳುಮೆಣಸಿಗೆ ಆಧಾರವಾಗಿ ಬೆಳೆಸುವ ಹಾಲುವಾಣದ ಬೇರುಗಳು ಹೆಚ್ಚು ಆಳಕ್ಕೆ ಹೋಗುವುದಿಲ್ಲ. ಮಣ್ಣಿನ ಮೇಲ್ಭಾಗದ 2 ಅಡಿ ವಿಸ್ತೀರ್ಣದಲ್ಲಿ ಹರಡಿಕೊಂಡಿರ್ತವೆ. ಇದಕ್ಕೆ ಬೇರು ಹುಳುಗಳು ಹಾಗೂ ಜಂತು ಹುಳುಗಳು ಅಥವಾ ನಿಮೆಟೋಡುಗಳು ಇವುಗಳ ಬಾಧೆ ಜಾಸ್ತಿ. ಗಾಳಿ ಹೊಡೆತ ಮತ್ತು ಜಾನುವಾರುಗಳಿಗೆ ಮೇವಾಗಿಯೂ ಕೂಡ ಇದು ಬಳಕೆಯಾಗ್ತದೆ. ಬೇಸಿಗೆಯಲ್ಲಿ ಎಲೆಗಳನ್ನೆಲ್ಲ ಉದುರಿಸಿ ನೆರಳು ಇಲ್ಲವಾಗ್ತದೆ. ಇದರಿಂದ ಕಾಳುಮೆಣಸಿನ ಬಳ್ಳಿಗಳಿಗೂ ಕೂಡ ನೇರವಾದಂತಹ ಬಿಸಿಲು ಬಿದ್ದು ಹಾನಿ ಉಂಟಾಗಬಹುದು. ಹಾಲುವಾಣ ಗಿಡಕ್ಕೆ ಬಾಧಿಸುವಂತಹ ಪ್ರಮುಖ ಕೀಟಗಳಲ್ಲಿ ಎರಿತ್ರಿನಾ ಗಾಲ್ ವ್ಯಾಸ್ ಎನ್ನುವಂತಹದ್ದು ಒಂದು ಪ್ರಮುಖ ಕೀಟ. ಇದು ಒಂದು ರೀತಿಯ ಕಣಜದ ಗುಂಪಿಗೆ ಸೇರಿರುವಂತಹ ಕೀಟ. ಇದರ ತೊಂದರೆಗೆ ಒಳಗಾಗಿರುವಂತಹ ಮರದ ಎಲೆ, ತೊಟ್ಟಿನ ಭಾಗ, ಚಿಕ್ಕ ಚಿಕ್ಕ ರೆಂಬೆಗಳು ಗಂಟುಗಳಾಗಿ ಆಹಾರ ಉತ್ಪಾದನೆಗೆ ತೊಂದರೆಯಾಗ್ತದೆ. ಗಿಡದ ಬೆಳವಣಿಗೆ ಕುಂಠಿತವಾಗ್ತದೆ. ಎರಿತ್ರಿನ ವೇರಿಗಟ ಮತ್ತು ಎರಿತ್ರಿನ ಸಬ್ ಅಂಬ್ರಾನ್ಸ್ ಎನ್ನುವಂತಹದ್ದು ಎರಡು ತಳಿಗಳನ್ನು ಹೆಚ್ಚಾಗಿ ಬೆಳೆಸಲಾಗ್ತಾ ಇದೆ. ಎರಿತ್ರಿನ ಇಂಡಿಕಾ ಎನ್ನುವ ತಳಿಯನ್ನು ಕೊಡಗು, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಬೆಳೆಯಲಾಗ್ತಾ ಇದೆ. ಒಂದು ಅಧ್ಯಯನದ ಫಲಿತಾಂಶದ ಆಧಾರದ ಮೇಲೆ ಹೇಳುವುದಿದ್ರೆ ಎರಿತ್ರಿನ ಸಬ್ ಅಂಬ್ರಾನ್ಸ್ ಎನ್ನುವ ತಳಿ ಗಾಲ್ವ್ಯಾಸ್ ಕೀಟ ಬಾಧೆಗೆ ತುತ್ತಾಗದೇ ಇರುವುದು ಕಂಡುಬಂದಿದೆ. ಈ ತಳಿಯನ್ನು ಕಾಳುಮೆಣಸಿಗೆ ಆಧಾರವಾಗಿ ಬಳಸಬಹುದು, ಕೀಟದ ತೊಂದರೆಯಿಂದ ತಪ್ಪಿಸಿಕೊಳ್ಳಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಮೂಡಿಗೆರೆಯ ಆಲ್ ಇಂಡಿಯಾ ಕೋಆರ್ಡಿನೇಟೆಡ್ ರಿಸರ್ಚ್ ಪ್ರಾಜೆಕ್ಟ್ ಇದರ ಮುಖ್ಯಸ್ಥರನ್ನ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ 9986909945. ಜಾನುವಾರುಗಳನ್ನು ಕಾಡುವ ವಿವಿಧ ನೊಣಗಳು ಹಾಗೂ ಅವುಗಳ ನಿರ್ವಹಣೆ. ಜಾನುವಾರುಗಳಿಗೆ ಅನೇಕ ನೊಣಗಳು ತೊಂದರೆಯನ್ನು ಉಂಟು ಮಾಡುತ್ತವೆ. ಇವುಗಳಲ್ಲಿ ಪ್ರಮುಖವಾದವುಗಳು ಕೊಂಬಿನ ನೊಣ ಅಥವಾ ಹಾರ್ನ್ ಫ್ಲೈ, ಕೊಟ್ಟಿಗೆ ನೊಣ ಅಥವಾ ಸ್ಟೇಬಲ್ ಫ್ಲೈ, ಕುದುರೆ ನೊಣ ಅಥವಾ ಹಾರ್ಸ್ ಫ್ಲೈ, ಮುಖದ ಮೇಲೆ ಹಾರುವ ನೊಣ ಫೇಸ್ ಫ್ಲೈ, ಹಾಗೂ ಮನೆಗಳಲ್ಲಿ ಕಂಡುಬರುವಂತಹ ಸಾಮಾನ್ಯ ನೊಣ ಅಥವಾ ಹೌಸ್ ಫ್ಲೈ, ಇವು ಪ್ರಮುಖವಾದವುಗಳು. ಕೊಂಬಿನ ನೊಣ ಸುಮಾರು 3-4 ಸೆಂಟಿಮೀಟರ್ನಷ್ಟು ಇರುತ್ತದೆ ಗಾತ್ರ. ಬೂದು ಹಾಗೂ ಕಪ್ಪು ಬಣ್ಣಗಳಲ್ಲಿ ಇವುಗಳನ್ನು ಕಾಣಬಹುದು. ಎದೆಗೂಡಿನ ಎರಡು ಬದಿಯಲ್ಲಿ ಕಡು ಕಪ್ಪು ಬಣ್ಣದ ಚುಕ್ಕಿಗಳನ್ನು ಕಾಣಬಹುದು. ಇವು ಕುದುರೆ ನೊಣಗಳ ಗಾತ್ರಕ್ಕಿಂತ ಅರ್ಧದಷ್ಟು ಇರ್ತವೆ. ಇವುಗಳು ರಾಸುಗಳ ಕೊಂಬಿನ ಬುಡದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇರ್ತವೆ. ಅಲ್ಲದೆ ಬೆನ್ನ ಮೇಲೆ, ಭುಜದ ಮೇಲೆ, ಕಿಬ್ಬೊಟ್ಟೆಯ ಅಡಿಯಲ್ಲಿಯೂ ಕೂಡ ಇವುಗಳನ್ನು ಕಾಣಬಹುದು. ವಯಸ್ಕ ನೊಣಗಳು ತಮ್ಮ ಪೂರ್ಣ ಜೀವನವನ್ನು ರಾಸುಗಳ ಮೇಲೆ ಅವಲಂಬಿತವಾಗಿ ಕಳೆಯುತ್ತವೆ. ಹೆಣ್ಣು ನೊಣಗಳು ಸಗಣಿಯಲ್ಲಿ ತನ್ನ ಮೊಟ್ಟೆಯನ್ನು ಇಡ್ತವೆ. ಸಹಜ ವಾತಾವರಣದಲ್ಲಿ ಮರಿಗಳು ಸುಮಾರು 10-14 ದಿವಸಗಳಲ್ಲಿ ನೊಣವಾಗಿ ಹಾರುತ್ತವೆ. ಇವುಗಳ ಸಂತತಿ ಅಲ್ಪಾವಧಿಯಲ್ಲಿ ಬಹಳಷ್ಟು ದೊಡ್ಡ ಸಂಖ್ಯೆಯನ್ನು ತಲುಪುತ್ತದೆ. ಅತಿಯಾದಂತಹ ಈ ನೊಣದ ತೊಂದರೆಯಿಂದ ರಾಸುಗಳಲ್ಲಿ ದಿವಸಕ್ಕೆ ಸುಮಾರು 200 ಗ್ರಾಂನಷ್ಟು ದೇಹದ ತೂಕದಲ್ಲಿ ಕಡಿಮೆಯಾಗಬಹುದು. ಹಾಲಿನ ಉತ್ಪಾದನೆಯೂ ಕೂಡ ಕುಂಠಿತಗೊಳ್ಳಬಹುದು. ಆದ್ದರಿಂದ ಇವುಗಳ ನಿರ್ವಹಣೆಯ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಕೀಟನಾಶಕಗಳನ್ನು ನಿಯಮಿತವಾಗಿ ಸಿಂಪಡಿಸಬೇಕು. ಧೂಳು ಚೀಲಗಳು ಹಾಗೂ ಬೆನ್ನು ರಬ್ಬರ್ಗಳ ಬಳಕೆ, ವಿಷರಹಿತ ಕೀಟನಾಶಕಗಳನ್ನು ಆಹಾರವಾಗಿ ನೀಡುವಂತಹದ್ದು, ಆರ್ಗನೋಫಾಸ್ಫೇಟ್ ಕಿವಿಯ ರಿಬ್ಬನ್ಗಳನ್ನು ಕೂಡ ಉಪಯೋಗಿಸಬಹುದು. ಕೊಟ್ಟಿಗೆ ನೊಣ ಅಥವಾ ಸ್ಟೇಬಲ್ ಫ್ಲೈ, ಇವು ತುಂಬಾ ಆಕ್ರಮಣಕಾರಿಯಾದಂತಹ ನೊಣಗಳಾಗಿದ್ದು ಕಚ್ಚಿದರೆ ಬಹಳ ನೋವಿನಿಂದ ಕೂಡಿರ್ತವೆ. ಸುಮಾರು 7-8 ಮಿಲಿಮೀಟರ್ನಷ್ಟು ಉದ್ದವಾಗಿರುತ್ತವೆ. ಎದೆಯ ಗೂಡು ಬೂದು ಬಣ್ಣದಲ್ಲಿರ್ತವೆ. ಕಿಬ್ಬೊಟ್ಟೆಯ ಅಡಿಯಲ್ಲಿ ಚದುರಂಗ ಆಟದ ಮಣೆಯ ಮಾದರಿಯಲ್ಲಿರ್ತವೆ. ಮನೆಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ನೊಣದ ಆಕಾರವೇ ಹೊಂದಿರುತ್ತದೆ. ಹೊಟ್ಟೆಯ ಮೇಲ್ಭಾಗದಲ್ಲಿ ಸುಮಾರು 4 ಅಡ್ಡ ಗೆರೆಗಳನ್ನು ಕಾಣಬಹುದು. ಗಂಡು ಹಾಗೂ ಹೆಣ್ಣು ಎರಡು ರಕ್ತವನ್ನ ಹೀರ್ತವೆ. ಇವುಗಳನ್ನು ಸಾಮಾನ್ಯವಾಗಿ ಮೇ ತಿಂಗಳಿನಿಂದ ಸೆಪ್ಟೆಂಬರ್ ವರೆಗೂ ಕೂಡ ಕಾಣಬಹುದು. ಇವುಗಳ ಜೀವಿತಾವಧಿ ಸುಮಾರು 2-3 ವಾರಗಳು ಮಾತ್ರ. ಆದರೆ ಇವು ಹಿಂಡು ಹಿಂಡಾಗಿ ಬಂದು ಸಾಕಷ್ಟು ಹಾನಿಯನ್ನು ಉಂಟು ಮಾಡುತ್ತವೆ. ಇವುಗಳ ಮತ್ತೊಂದು ವಿಶಿಷ್ಟವಾದಂತಹ ಪಾತ್ರ ಅಂತಂದ್ರೆ ಹಸುಗಳು ಮತ್ತು ಇತರ ಜಾನುವಾರುಗಳನ್ನು ಕಚ್ಚುವುದರ ಜೊತೆಗೆ ಆಂಥ್ರಾಕ್ಸ್ನಂತಹ ಅಪಾಯಕಾರಿ ಜೀವಿಗಳನ್ನು ದೇಹಕ್ಕೆ ಚುಚ್ಚಿ ಹೋಗ್ತವೆ. ಈ ಜೀವಿಗಳಿಂದ ಇನ್ನೂ ವಿಪತ್ತಿನ ರೋಗಗಳು ಹರಡುವಂತಹ ಸಾಧ್ಯತೆ ಹೆಚ್ಚು. ಆದ್ದರಿಂದ ಇವುಗಳ ನಿಯಂತ್ರಣ ಬಹಳ ಅಗತ್ಯ. ಕೊಟ್ಟಿಗೆ ನೈರ್ಮಲ್ಯ ಅತ್ಯಂತ ಪರಿಣಾಮಕಾರಿಯಾದಂತಹ ವಿಧಾನ. ಮೂತ್ರ ಹಾಗೂ ಸಗಣಿಯಿಂದ ತೇವವಾಗಿರುವಂತಹ ಹುಲ್ಲು ಹಾಸಿಗೆಯನ್ನು ಸ್ವಚ್ಛಗೊಳಿಸಬೇಕು. ಶೇಖರಣೆಗೊಂಡಿರುವಂತಹ ಹುಲ್ಲು ಮತ್ತು ಕಳೆಯನ್ನು ಕಿತ್ತು ಸ್ವಚ್ಛಗೊಳಿಸಬೇಕು. ಕೀಟನಾಶಕವನ್ನು ಸಿಂಪಡಿಸಬಹುದು ಹಾಗೂ ಸಾಧ್ಯವಾದಷ್ಟು ನೊಣ ಮೊಟ್ಟೆ ಇಡುವಂತಹ ತಾಣಗಳನ್ನು ನಾಶ ಮಾಡಬೇಕು. ಆದರೆ ನಿಯಂತ್ರಣಕ್ಕೆ ಧೂಳು ಚೀಲಗಳು ಮತ್ತು ಬೆನ್ನು ರಬ್ಬರ್ಗಳ ಬಳಕೆ ಹಾಗೂ ಕಿವಿಯ ರಿಬ್ಬನ್ಗಳು ಹೆಚ್ಚಿನ ಉಪಯೋಗಕ್ಕೆ ಬರುವುದಿಲ್ಲ. ಹಾರ್ಸ್ ಫ್ಲೈ ಅಥವಾ ಕುದುರೆ ನೊಣ ಮತ್ತು ಜಿಂಕೆ ನೊಣ, ಇವು ದೊಡ್ಡ ಗಾತ್ರವನ್ನು ಹೊಂದಿದ್ದು ಸುಮಾರು 25 ಮಿಲಿಮೀಟರ್ ಅಥವಾ 2.5 ಸೆಂಟಿಮೀಟರ್ನಷ್ಟು ಉದ್ದವಾಗಿರ್ತವೆ. ಹೆಣ್ಣು ನೊಣಗಳು ಜಾನುವಾರುಗಳನ್ನು ಕಚ್ಚಿ ರಕ್ತವನ್ನು ಕೂಡ ಸೇವಿಸಬಹುದು. ಇವೆರಡೂ ಶಕ್ತಿಶಾಲಿ ನೊಣಗಳಾಗಿದ್ದು ಕುತ್ತಿಗೆ ಬೆನ್ನುಗಳ ಮೇಲೆ ರಕ್ತವನ್ನು ಹೀರುವುದಕ್ಕೆ ಹೆಚ್ಚಿನ ಒಲವನ್ನು ತೋರಿಸುತ್ತವೆ. ಇದರ ಮೊಟ್ಟೆಯಿಂದ ಸುಮಾರು 5-12 ದಿವಸದಲ್ಲಿ ಮರಿ ಹುಳ ಹೊರಗೆ ಬರುತ್ತದೆ. ಮರಿಯಿಂದ ದೊಡ್ಡ ನೊಣವಾಗುವುದಕ್ಕೆ ಸುಮಾರು ವರ್ಷಗಳೇ ಬೇಕಾಗ್ತವೆ. 20-30 ನೊಣಗಳು 6 ಗಂಟೆಯ ಸಮಯದಲ್ಲಿ ಸುಮಾರು 100 ಮಿಲಿಲೀಟರ್ನಷ್ಟು ರಕ್ತವನ್ನು ಹೀರುತ್ತವೆ. ಇದರಿಂದಾಗಿ ಜಾನುವಾರುಗಳ ತೂಕ ಗಣನೀಯವಾಗಿ ಕಡಿಮೆಯಾಗುತ್ತದೆ. ಹಾಗೆ ಆಂಥ್ರಾಕ್ಸ್ ಮತ್ತು ಟ್ರಿಪನೋಸೋಮಾ ಜೀವಿಗಳನ್ನು ಸುಲಭವಾಗಿ ಜಾನುವಾರುಗಳಿಂದ ಜಾನುವಾರುಗಳಿಗೆ ಹರಡುವಂತಹ ಗುಣವನ್ನು ಕೂಡ ಇವು ಹೊಂದಿವೆ. ಸರಿಯಾದ ಒಳಚರಂಡಿ ವ್ಯವಸ್ಥೆಯನ್ನು ಮಾಡಬೇಕು. ನಿಂತ ನೀರಿನ ಮೇಲೆ ತೆಳುವಾದ ಪದರವಾಗುವಂತೆ ಸೀಮೆಎಣ್ಣೆಯನ್ನು ಚೆಲ್ಲಬೇಕು. ದಿನದ ಬಿಸಿಲಿನ ಭಾಗದಲ್ಲಿ ಜಾನುವಾರುಗಳನ್ನು ನೆರಳಿನಲ್ಲಿ ಕಟ್ಟಿರಬೇಕು ಮತ್ತು ಸಂತಾನಾಭಿವೃದ್ಧಿ ಪ್ರದೇಶಗಳ ಮೇಲೆ ಕೀಟನಾಶಕವನ್ನು ಸಿಂಪಡಿಸುವುದರಿಂದ ನೊಣಗಳ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು. ಸಾಮಾನ್ಯ ಮನೆ ನೊಣವು ಕೂಡ ಸಾಕಷ್ಟು ಹಾನಿಯನ್ನು ಉಂಟು ಮಾಡುತ್ತದೆ. ಇವುಗಳನ್ನು ನಿಯಂತ್ರಿಸುವುದಕ್ಕೆ ನೈರ್ಮಲ್ಯವನ್ನು ಕಾಪಾಡಬೇಕು. ಹಸುವಿನ ಮೂತ್ರ, ಸಗಣಿ, ಹುಲ್ಲು, ಅರೆಬರಿಯಾಗಿ ತಿಂದಂತಹ ಮೇವು, ಇವುಗಳನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಬೇಕು. ಇದರಿಂದ ನೊಣಕ್ಕೆ ಮೊಟ್ಟೆ ಇಡುವುದಕ್ಕೆ ಅವಕಾಶ ಇರುವುದಿಲ್ಲ. ಕೊಟ್ಟಿಗೆಯ ಗೋಡೆ ಮತ್ತು ಬೇಲಿಗಳ ಮೇಲೆ ದ್ರವ್ಯಗಳನ್ನು ತಿಪ್ಪೆಯನ್ನು ಒಂದೇ ಕುಪ್ಪೆ ಹಾಕುವುದರ ಬದಲು ಸಣ್ಣ ಸಣ್ಣ ಗುಡ್ಡೆಯಾಗಿ ಮಾಡಬೇಕು. ಇದರಿಂದ ಗುಡ್ಡೆಯಲ್ಲಿ ಉಂಟಾಗುವಂತಹ ಶಾಖದಿಂದ ಒಳಗಿರುವ ಮೊಟ್ಟೆ ಮತ್ತು ಮರಿಗಳು ನಾಶವಾಗ್ತವೆ, ಹಾಗೂ ಕ್ರಿಮಿನಾಶಕ ಇಲ್ಲವೇ ಕೀಟನಾಶಕಗಳನ್ನು ಕೂಡ ನೊಣಗಳ ನಾಶಕ್ಕಾಗಿ ಉಪಯೋಗಿಸಬಹುದು. ಕೃಷಿ ಮುನ್ನಡೆ ಕೇಳಿದಿರಿ. ಪ್ರಸ್ತುತಿ ಟಿಎಸ್ ಪ್ರಸಾದ್. ಆತ್ಮನಿರ್ಭರ ಭಾರತ ಅಭಿಯಾನ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ ಶೇಕಡ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ ಶೇಕಡ 15% ಸಹಾಯಧನ, ಗರಿಷ್ಠ ರೂ.15 ಲಕ್ಷ ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಫಲಾನುಭವಿಗಳು ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ 40,000 ರೂಪಾಯಿ, ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ ಶೇಕಡ 35% ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ರೂ.10 ಕೋಟಿ ಹಾಗೂ ಗರಿಷ್ಠ ಸಹಾಯಧನ ರೂ.3 ಕೋಟಿ, ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ ಶೇಕಡ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ಇದೀಗ ತೆಂಗಿನ ಗರಿಯಿಂದ ಎರೆಗೊಬ್ಬರ ತಯಾರಿ, ಈ ಕುರಿತು ಬ್ರಹ್ಮಾವರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಷಯ ತಜ್ಞರಾಗಿರುವ ಡಾಕ್ಟರ್ ಎನ್ಇ ನವೀನ್ ಅವರ ಜೊತೆಗಿನ ಮಾತುಕತೆ ಕೇಳೋಣ. ಡಾಕ್ಟರ್ ಎನ್ಇ ನವೀನ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಕೃಷಿಯಲ್ಲಿ ಬೇರೆ ಬೇರೆ ರೀತಿಯ ಒಳಸುರಿಗಳನ್ನು ನಾವು ಬಳಕೆ ಮಾಡ್ತೀವಿ, ಅದರಲ್ಲೂ ವಿಶೇಷವಾಗಿ ಸಾವಯವ ಕೃಷಿಯಲ್ಲಿ ಕೃಷಿ ತ್ಯಾಜ್ಯಗಳ ಒಂದು ಮಹತ್ವ ಏನು ಅಂತ ಹೇಳ್ತೀರಿ? ಕೃಷಿ ತ್ಯಾಜ್ಯಗಳ ಮಹತ್ವ ಅಂದ್ರೆ ಸರ್, ಸಾಧಾರಣವಾಗಿ ನಮ್ಮ ಈ ಪ್ರದೇಶಗಳಲ್ಲಿ ಈಗ ನಾವು ಬೇರೆ ಬೇರೆ ಕೃಷಿಯ ತ್ಯಾಜ್ಯಗಳು ಅಂತ ತೆಗೆದುಕೊಂಡ್ರೆ, ಉದಾಹರಣೆಗೆ ನಮ್ಮ ಕರಾವಳಿ ಪ್ರದೇಶದಲ್ಲಿ ತೆಂಗಿನ ತ್ಯಾಜ್ಯಗಳು ಸುಮಾರಿದೆ, ಭತ್ತದಲ್ಲಿ ಉಳಿಕೆ ತ್ಯಾಜ್ಯಗಳಾಗಿರ್ಬೋದು, ಕಳೆಗಳು ಇದೇ ರೀತಿ ಸಿಕ್ತಕ್ಕಂಥದ್ದಾಗಿರ್ಬೋದು. ಸೊ ಈ ರೀತಿಯಲ್ಲಿ ಒಟ್ಟಾರೆಯಾಗಿ ನಮ್ಮ ಕೃಷಿ ಚಟುವಟಿಕೆಯಲ್ಲಿ ಬೇಡದೇ ಇರ್ತಕ್ಕಂಥ ವಸ್ತುಗಳು, ಹಸಿ ಆಗಿರ್ಬೋದು, ಒಣ ಆಗಿರ್ಬೋದು, ಸೊ ಅದನ್ನ ನಾವು ಸಮರ್ಪಕವಾಗಿ ಬಳಕೆಯನ್ನ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಆ ನಿಟ್ಟಿನಲ್ಲಿ ನಾವು ಒಂದು ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೊಂಡು ನಮ್ಮ ಈ ತೆಂಗು ಬೆಳೀತಕ್ಕಂಥ ಈಗ ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ಪ್ರಮುಖವಾಗಿ ತೋಟಗಾರಿಕೆ ಬೆಳೆ ಆಗಿರ್ತಕ್ಕಂಥ ನಮ್ಮ ಈ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತೆಗೆದುಕೊಂಡ್ರೆ ಸುಮಾರು ಒಂದು 22-23,000 ಹೆಕ್ಟರ್ ಅಷ್ಟು ನಮಗೆ ಈ ತೆಂಗಿನ ಕೃಷಿ ಪ್ರದೇಶ ಸಿಕ್ತಕ್ಕಂಥದ್ದು. ಅಂದ್ರೆ ಆ ಪ್ರದೇಶ ಸಿಗ್ತಾ ಇದೆ ಅಂದ್ರೆ ಸರಿಸುಮಾರು ನಾವು 1 ಹೆಕ್ಟರ್ ಪ್ರದೇಶಕ್ಕೆ ತೆಗೆದುಕೊಂಡ್ರೆ ಸರಿಸುಮಾರು 150-160 ನಮಗೆ ಒಂದು ಮರಗಳು ಸಿಕ್ತಕ್ಕಂಥದ್ದು. ಪ್ರತಿಯೊಂದು ಮರದಲ್ಲಿನೂ ಕೂಡ ಕನಿಷ್ಠ ಪಕ್ಷ ತನ್ನ ವಾರ್ಷಿಕ ಅವಧಿಯಲ್ಲಿ ಒಂದು 7-8 ತೆಂಗಿನ ಹೆಡೆಗಳನ್ನ ಅಥವಾ ನಾವೇನಂತ ಕರಿತೀವಿ ತೆಂಗಿನ ಗರಿಗಳೊಟ್ಟಿಗೆ ಮಡಲೊಟ್ಟಿಗೆ ಒಂದು 7-8 ಮಡಲ್ ಸಿಕ್ಕರು ಕೂಡ ಅದರೊಟ್ಟಿಗೆ ಇಮ್ಯಾಚ್ಯೂರ್ಡ್ ಇನ್ಫ್ಲೋರೆಸೆನ್ಸ್ ಅಂತೀವಿ, ಅಂದ್ರೆ ಕೆಲವೊಂದು ಸಣ್ಣ ಸಣ್ಣ ಕಾಯಿಗಳು ಬಿದ್ದಿರ್ತಕ್ಕಂಥದ್ದು. ಸೊ ಎಲ್ಲವೂ ಕೂಡ ಸುಮಾರು ನಮಗೆ ಈ ತ್ಯಾಜ್ಯಗಳು ತೆಂಗಿನ ಮರದಿಂದ ಸಿಗ್ತಾ ಇದೆ. ಆದ್ರೆ ಆ ಒಣಗಿದಿರ್ತಕ್ಕಂಥ ತೆಂಗಿನ ಮರದಲ್ಲಿ ನಾವು ಪ್ರತಿ 1 ಎಕರೆಗೆ ತೆಗೆದುಕೊಂಡ್ರೆ ಸರಿಸುಮಾರು 70 ಮರ, ಈಗ 1 ಹೆಕ್ಟರ್ಗೆ ಹೇಳಿದಂಗೆ 150-160 ಮರ ತೆಗೆದುಕೊಂಡ್ರೆ ಒಂದು ತೆಂಗಿನ ಗರಿಯು ಸರಿಸುಮಾರು 8-10 ಕೆಜಿ ಅಷ್ಟು ತೂಕವನ್ನ ನಾವು ಕಾಣಬಹುದು. ಅಂದ್ರೆ 8-10 ಕೆಜಿ ತೂಕ ಕಾಣೋದ್ರಿಂದ ನಿಮಗೆ 1 ಎಕರೆಯಲ್ಲಿ ಸರಿಸುಮಾರು 1 ಟನ್ನಿನಷ್ಟು ನಿಮಗೆ ಆ ತೆಂಗಿನ ಗರಿ ವೇಸ್ಟೇಜ್ ನಮಗೆ ಕಂಡು ಬರ್ತಾ ಇದೆ. ವೇಸ್ಟೇಜ್ ಅಂತ ನಾವು ಹೇಳಲಿಕ್ಕಾಗಲ್ಲ, ಯಾಕಂದ್ರೆ ಸದ್ಯ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಆ ಮಡ್ಲನ್ನ ಕಡಿದು ಗಿಡದ ಬುಡಕ್ಕೆ ಆಗ್ತಕ್ಕಂಥದ್ದು. ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಅಲ್ಲಿ ನಮಗೆ ಪೋಷಕಾಂಶಗಳ ಸ್ಥಿರೀಕರಣ ಆಗ್ತಾ ಇಲ್ಲ. ಏನಾಗ್ತದೆ, ಬಿಸಿಲಿಗೆ ಒಣಗಿ ಅದೊಂಥರ ಮಲ್ಚಿಂಗ್, ಅಂದ್ರೆ ನಿಮಗೆ ಅಲ್ಲಿ ಇರ್ತಕ್ಕಂಥ ತೇವಾಂಶವನ್ನ ಹಾಗೆ ಆರಿ ಹೋಗದೆ ಇರೋ ಹಾಗೆ ತಡ್ಕಂತಕ್ಕಂಥ ಶಕ್ತಿಯನ್ನ ಹೊಂದಿರ್ತಕ್ಕಂಥದ್ದು. ಆ ಪ್ರದೇಶವನ್ನ ನಾವು ಗಣನೆಗೆ ತೆಗೆದುಕೊಂಡ್ರೆ ಅದನ್ನ ಸಮರ್ಪಕವಾಗಿ ನಾವು ವೈಜ್ಞಾನಿಕವಾಗಿ ಬೇರೆ ಬೇರೆ ತಂತ್ರಜ್ಞಾನಗಳನ್ನ ಉಪಯೋಗ ಮಾಡಿಕೊಂಡು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲೇ ಈಗ ನಮ್ಮ ಕರ್ನಾಟಕ ಸರ್ಕಾರದ ಒಂದು ಅನುದಾನದ ಅಡಿಯಲ್ಲಿ ಕಳೆದ 2 ವರ್ಷದಿಂದ ನಾವು ಅದನ್ನ ಒಳ್ಳೆ ರೀತಿಯಾಗಿ ರೈತರಿಗೆ ತರಬೇತಿಯನ್ನು ಕೊಟ್ಟು ಮತ್ತೆ ಯಾವ ರೀತಿಯಾಗಿ ಒಂದು ಒಳ್ಳೆ